ಮಳೆ ರಾಯ ಬಂದ ಮಳೆಯನ್ನು ತಂದ ಬಿಡುವಿಲ್ಲ ರೈತಗ ಹೊಲದಾಗ ಗಂಟೆ ಹೊಳೆಯಲು ಬೇಕು ಕಂಟೆ ಕಳೆಯಲು ಬೇಕು ಗಂಟೆ ಹೊಳೆಯಲು ಬೇಕು ಗಂಟೆ ಹೊಳೆಯಲು ಬೇಕು ಕಂಟೆ ಕಳೆಯಲು ಬೇಕು ಭೂಮಿಯ ಹೂಳಲು ಹದವಾಗಿ ಹೊಳೆ ಭೂಮಿಯ ಹೂಳಲು ಹದವಾಗಿ ಬದುಕಲಿ ಹೇಗೆಂದು ಹೊಕ್ಕಲಿಗ ಮಳೆ ಕಡಿಮೆಯಾಯಿತೆಂದು ಹೊಕ್ಕಲಿಗ ಬದುಕಲಿ ಹೇಗೆ